ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳು ಅಥವಾ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ತಜ್ಞವಾಣಿ ಕೊಂಬಿನ ಕಾಳಜಿ, ಈ ಕುರಿತು ಡಾಕ್ಟರ್ ಭಗವಂತಪ್ಪ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ ರೈತ ಬಂಧರಿಗೆಲ್ಲ ನಮಸ್ಕಾರ. ಇನ್ನ ಜೊತೆಗೆ ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಭಗವಂತಪ್ಪ ಅವರನ್ನ ಮಾತಾಡಿಸಿ, ಈ ಜಾನುವಾರುಗಳು ನಮ್ಮ ರೈತರ ಸುತ್ತಮುತ್ತಲು ಏನಿರ್ತಾವ, ಅವ್ರ ಜೀವನದೊಳಗೆ ಏನು ಹಾಸುಹೊಕ್ಕಾಗ್ಯಾವ, ಅವುಗಳ ಕೊಂಬಿಗೆ ಸಾಕಷ್ಟು ಸಮಸ್ಯೆಗಳು ತೊಂದರೆಗಳು ಆಗ್ತಿರ್ತಾವ, ಅಂದ್ರೆ ಯಾವ್ಯಾವ ಸಮಸ್ಯೆಗಳಾಗ್ತಾವ, ಯಾವ್ಯಾವ ತೊಂದರೆಗಳಾಗ್ತಾವ, ಅವುಗಳ ಲಕ್ಷಣ ಏನಿರ್ತದ, ಅವುಗಳ ನಿರ್ವಹಣೆ ಹೆಂಗ್ ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಭಗವಂತಪ್ಪ. ನಮಸ್ಕಾರ ಸರ್. ಸರ್, ಈಗ ಜಾನುವಾರುಗಳೇನು ಕೊಂಬ್ ಇರ್ತಾವ, ಎಮ್ಮಿರ್ಲಿ ಆಕಳಿರ್ಲಿ ಕುರಿ ಇರ್ಲಿ, ಎಲ್ಲದಕ್ಕೇನು ಕೊಂಬು ಬರ್ತಾವ. ಈ ಕೊಂಬು ನಾವು ನೋಡಿದೀವಿ ಅಂದ್ರೆ ಬಹಳ ಗಟ್ಟಿ ಇರ್ತಾವ ಸರ್. ಅಪ್ಪಿ ತಪ್ಪಿ ಏನಾದ್ರೂ ನಮ್ ಬಡಿದು ಹೊಡೆದು ಅಂತಂದ್ರೆ ನಾವು ಬಹಳ ಪೆಟ್ಟಿರ್ತೀವಿ. ಇಂತ ಗಟ್ಟಿರೋಂತ ಕೊಂಬಿಗೂ ಹೆಂಗ್ ಸಮಸ್ಯೆಗಳಾಗ್ತಾವಂತ? ಸಮಸ್ಯೆಗಳು ಆಗೋದು ಸಹಜ ಸರ್. ಪ್ರತಿಯೊಂದು ಪ್ರಾಣಿಗಳಿಗೂ ಸಮಸ್ಯೆ ಕಾರಣಗಳ ಇದ್ದೇ ಇರ್ತವೆ. ಈ ಸಮಸ್ಯೆ ಯಾವ ರೀತಿ ಬರ್ತಾವ ಅಂತಂದ್ರೆ, ಕೊಂಬಿನ ರಚನೆ ಮೊದಲು ನಾವು ತಿಳ್ಕೋಬೇಕು. ಕೊಂಬಿನ ರಚನೆ ಹೆಂಗಿರ್ತದ ಅಂತಂದ್ರೆ, ಹೊರಗಡೆ ಗಟ್ಟಿಯಾದಂತ ಪದರು ಇರುತ್ತೆ ಅಥವಾ ಕವಚ ಇರುತ್ತೆ, ಅದ್ರ ಒಳಗಡೆ ಒಂದು ಮಾಂಸದ ತುಂಡು ಇರುತ್ತೆ, ಒಳಗಡೆ ಹಸಿ ಇರ್ತದೆ ಸರ್. ಸೊ ಅದು ಈ ನಮ್ದು ತಲೆಯಲ್ಲಿ ಏನು ಬುರುಡೆ ಇರ್ತದಲ್ಲ ಸರ್, ಆ ಬುರುಡೆಲಿಂದ ಅಟ್ಯಾಚ್ ಆಗಿ ಬಂದಿರುತ್ತೆ, ಹೊರಗೆ ಬಂದಿರುತ್ತೆ. ಸೊ ಅದು ಬುರುಡೆ ಅಲ್ಲಿಗೆ ಮುಗಿದೋಗುತ್ತೆ, ಬೇಸ್ ಹತ್ರನೇ ಬುಡದಲ್ಲೇನೆ ಅದು ಮುಗಿದೋಗುತ್ತೆ ಎಲುಬು. ಸೊ ಅಲ್ಲಿ ಮೇಲ್ಗಡೆ ಅದು ಹೊರಕವಚ ಆಗಿ ಉಗುರಿನ ಹಾಗೆ ಅದು ಹೊರಕವಚ ಆಗಿ ಬೆಳೆಯುತ್ತೆ, ಒಳಗಡೆ ಮಾಂಸದ ತುಂಡು ಇರುತ್ತೆ ಸರ್. ಇಡೀ ಕೊಂಬಿನ ಮುಖಾಂತರ ಒಳಗಿನ ಒಂದು ಮಾಂಸ ಇದ್ದೇ ಇರುತ್ತೆ ಸರ್. ಅದು ಎಲ್ಲಿವರೆಗೆ ಅಂತಂದ್ರೆ, ಮೇಲ್ಗಡೆ ತುದಿ ಹೋಗುವವರೆಗೆ, ಮೇಲ್ಗಡೆ ಲಾಸ್ಟ್ ಒಂದು ಇಂಚು ಅಥವಾ ಎರಡು ಇಂಚು ಪೂರ್ತಿ ಗಟ್ಟಿಯಾಗಿರುತ್ತೆ, ಅಲ್ಲಿಂದ ತನಕ ಅಷ್ಟೇ ಇರುತ್ತೆ, ಮಾಂಸ ಫುಲ್ ತುದಿಗೆ ಹೋಗೋದಿಲ್ಲ. ಮುಂದೆ ಪೂರ ತುದಿಗೆ ಹೋಗೋದಿಲ್ಲ ಸರ್, ಕೆಳಗಡೆ ಒಂದ್ ಇಂಚು ಎರಡು ಇಂಚು ಗ್ಯಾಪ್ ಇರುತ್ತೆ, ಅಲ್ಲಿ ಪೂರ ಗಟ್ಟಿಯಾಗಿರುತ್ತೆ ಕೊಂಬು. ಸೊ ಹಾಗಾದ್ರೆ ಈ ಜಾನುವಾರುಗಳಿಗೆ ಕೊಂಬುಗಳು ಯಾಕೆ ಕೊಟ್ಟರೆ, ಅವಕ್ಕೆ ಏನು ಅನುಕೂಲ ಆಗ್ತದೆ ಸರ್? ಕೊಂಬುಗಳು ಆಕ್ಚುಲಿ ನೋಡಬೇಕಾದ್ರೆ ಜಾನುವಾರುಗಳು ನೀವು ನೋಡಿದ ತಕ್ಷಣ ಕೊಂಬು ಇದ್ರೆ ಅದಕ್ಕೊಂದು ಸುಂದರತೆ ಇದೆ, ಚಂದ ಇದೆ, ಜನರು ಅದನ್ನ ಲೈಕ್ ಮಾಡ್ತಾರೆ ಸರ್. ಮತ್ತೆ ಅದರ ರಕ್ಷಣೆಯಾಗಿನೂ ಉಪಯೋಗ, ಸಂರಕ್ಷಣೆಗೆ ತಮ್ಮ ತಾವ ಅಟ್ಯಾಕ್ ಮಾಡಕ್ ಬಂದ್ರೆ ರಕ್ಷಣೆಗಾಗೂ ಅದನ್ನ ಉಪಯೋಗ ಮಾಡ್ಕೊಂತಾರ. ಆಮೇಲೆ ನೀವು ಅದನ್ನ ಪಳವಳಿಕೆ ಮಾಡಿ ಅದನ್ನ ತಮ್ಮಲ್ಲಿ ಇಟ್ಕೋಬೇಕಂತಂದ್ರು ಅದನ್ನ ರಕ್ಷಣೆಗಾಗಿ ಅದನ್ನ ಯೂಸ್ ಮಾಡ್ಕೊಂತಾರ ಸರ್ ಜನ. ಸೊ ಹಿಂಗಾಗಿ ಅದ್ ಕೊಂಬಿನ ಅವಕ್ಕೂ ಅವಶ್ಯಕತೆ ಇದೆ, ಬಟ್ ಜೀವನ ನಡೆಸಕ್ಕೆ ಅವಶ್ಯಕತೆ ಇಲ್ಲ. ಹೌದಲ್ರಿ, ಅಂದ್ರೆ ಕೊಂಬ್ ಇರ್ಲಾರ್ದೇನೋ ಬದುಕಬಹುದು ಸರ್, ಬದುಕಬಹುದು. ಇನ್ನೊಂದು ಭಗವಂತಪ್ಪ, ನಾವು ಎಮ್ಮಿ ಒಳಗ್ ನೋಡ್ತೀವಿ ಈ ಉದ್ದ ಕೊಂಬ್ ಇರ್ತಾವ ಬಹಳ, ಕೆಲವೊಂದ್ಸಲ ರೈತರ ಅವನ್ನ ಕಟ್ ಮಾಡಿಸ್ತಿರ್ತಾರೆ, ಮತ್ತೆ ಒಳಗ್ ಹಸಿ ಇರ್ತದ ಅಂತಂದ್ರೆ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಅವ್ಕೆ ಬ್ಯಾನ್ ಆಗುದಿಲ್ಲ ಸರ್? ಅದೇ ಸರ್, ಈಗ ಪ್ರತಿಯೊಂದು ಪ್ರಾಣಿಗೆ, ಎಮ್ಮೆ ಆಕಳು ಎತ್ತು ಹೋರಿ ಕುರಿ ಆಡು, ಬೇರೆ ಬೇರೆ ಆಕಾರ ಬೇರೆ ಬೇರೆ ಗಾತ್ರ ಬೇರೆ ಬೇರೆ ವಿಧಾನದಲ್ಲಿ ಬೆಳೀತಾವ ಸರ್. ಸೊ ಸಣ್ಣದಿದ್ದ ಹಿಡಿದು ದೊಡ್ಡ 3 ವರ್ಷ ಅಡಲ್ಟ್ ಏಜ್ ವರೆಗೆ ಅಂದ್ರೆ ವಯಸ್ಕರ ಬರತಕ್ಕಂತ ಟೈಮ್ಗೆ ಫುಲ್ ಬೆಳೀತಾವ. ಸಾಮಾನ್ಯವಾಗಿ ಜನರು ನಂಬುದು ಏನಂತಂದ್ರೆ, ಒಂದು ವಯಸ್ಸಿಗೆ ಒಂದು ಉಂಗುರ ಟೈಪ್ ಅದು ಗೇರಿ ಬಂದು ಬೆಳೀತಾ ಹೋಗ್ತಾ ಇರ್ತವೆ ವರ್ಷಕ್ಕೆ ವರ್ಷಕ್ಕೆ. ಸೊ ಈ ಬೆಳೀತಕ್ಕಂತ ಗಾತ್ರ ಈಗ ಎಮ್ಮೆಗಳಲ್ಲಿ ಏನಾಗ್ತದೆ, ಗಟ್ಟಿಯಾಗಿ ಅವು ಕೆಳಗಡೆ ಮುಖವಾಗಿ ಬೆಳೀತಾವ ಸರ್ ಎಮ್ಮಿಗಳಲ್ಲಿ. ಈ ಬೇರೆ ನಮ್ಮ ಎತ್ತುಗಳು ಜಾನುವಾರುಗಳಲ್ಲಿ ಅವು ಉದ್ದ ಮೇಲ್ಮುಖವಾಗಿ ಬೆಳೀತಾವ ಸರ್. ಸೊ ಈ ಎಮ್ಮೆಗಳ ಬೆಳದಲ್ಲಿ ನಾವು ಕಟ್ ಮಾಡ್ಬೇಕಾದ್ರೆ ಅದ್ರಲ್ಲಿಂದ ಏನಾದ್ರು ತೊಂದರೆ ಆಗ್ತಿದ್ರೆ, ಅದು ಬಂದು ಮತ್ತೆ ಹೊಳ್ಳಿ ದೇಹಕ್ಕೆ ಬಂದು ನಾಡ್ತಿದ್ರೆ ಚುಚ್ಚುತ್ತಿದ್ರೆ ಕಟ್ ಮಾಡ್ಬೇಕು ಸರ್. ಅದು ಎಷ್ಟು ಕಟ್ ಮಾಡ್ಬೇಕು ನಾನು ಹೇಳದೆ ಆಗಲೇ, ಮೇಲ್ಗಡೆ ಫುಲ್ ಗಟ್ಟಿ ಇರುತ್ತೆ, ಮಾಂಸ ಇರುವುದಿಲ್ಲ ಅಂತೇಳಿ. ಅದು ಎಲ್ಲಿವರೆಗೆ ಗಟ್ಟಿ ಇರುತ್ತೆ ಅಲ್ಲಿವರೆಗೆ ನಿಮಗೆ ಕಟ್ ಮಾಡಕ್ ಅವಕಾಶ ಇದೆ. ಅಂದ್ರೆ ಹೆಂಗ್ ಗುರ್ತಬೇಕು ಸರ್ ಗಟ್ಟದ ಇಲ್ಲಿ ಮೆತ್ತಗದ ಅಂತ? ಅದನ್ನ ನೀವು ಎಕ್ಸ್ರೇ ಮಾಡಿ ಕಂಡುಹಿಡಿಬಹುದು. ಒಂದು ಈಗ ರೈತರ ಮಟ್ಟದೊಳಗೆ ಹಳ್ಳಿ ಒಳಗೆ ಎಕ್ಸ್ರೇ ಮಾಡಿ ಎಕ್ಸ್ರೇ ಮಾಡಕ್ ಆಗುದಿಲ್ಲ. ಸೊ 1 ಇಂಚು ಅಷ್ಟೇ ನೀವು ನೆನ್ಪಿಟ್ಕೋಬೇಕು, ಮೇಲ್ ತುದಿಯಿಂದ 1 ಇಂಚು ಏನು ಅಂದಾಜು ಅಷ್ಟೇ ಕಟ್ ಮಾಡೋ ಅಷ್ಟೇ ಕಟ್ ಮಾಡೋ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಸರ್. ಆಮೇಲೆ ನೀವು ಕಟ್ ಮಾಡೋಂಗು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂತ ಹೋಗ್ಬೇಕು. ಗ್ಯಾಪ್ ಬೀಳ್ತಾ ಇತ್ತು ಅಂತಂದ್ರೆ ಕಟ್ ಮಾಡ್ಬೋದಲ್ಲ, ಒಳಗಡೆ ಕಳ್ಳು ಬಂದು ಬಿಡುತ್ತೆ ಅವಾಗ ಕಟ್ ಮಾಡ್ಬೋದು, ಅವಾಗ ಕಟ್ ಮಾಡ್ಬೋದು, ಮುಂದೆ ಪ್ರೋಗ್ರೆಸ್ ಮಾಡ್ಬೋದು. ಎಲ್ಲಿ ತನ ನಮ್ಗೆ ಗಟ್ಟಿ ಸಿಗ್ತಾ ಅಲ್ಲಿ ತನ ಅಷ್ಟೇ ನಾವು ಕಟ್ ಮಾಡ್ಬೋದು, ಅಷ್ಟೇ ಮಾಡ್ಬೇಕು ಸರ್. ಸರಿ ಸಂಗಂತಂದ್ರೆ ಈ ಕೊಂಬಿನೊಳಗ ಪ್ರಮುಖವಾಗಿ ಬರುವಂತಹ ಸಮಸ್ಯೆಗಳು ಯಾವ ಸರ್? ನಾವು ಸಾಮಾನ್ಯವಾಗಿ ನಾವು ಈ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ತೊಂದರೆಗಳಂದ್ರೆ ಮುಖ್ಯವಾಗಿ ಮೂರು ಭಾಗಗಳಿಗೆ ನಾವು ವಿಂಗಡಿಸ್ತೀವಿ. ಮೊದಲನೇದಾಗಿ ಒಂದು ಮರಣಾಂತಿಕ ಕಾಯಿಲೆ ಅಥವಾ ಕ್ಯಾನ್ಸರ್ ಅಂತ ಒಂದು ಬರುತ್ತೆ, ಕೊಂಬಿನ ಕ್ಯಾನ್ಸರ್. ಕೊಂಬಿನ ಕ್ಯಾನ್ಸರ್ ಅದಕ್ಕೆ ಕೊಂಬಿನ ಕ್ಯಾನ್ಸರ್, ಕೊಂಬಿನ ಅರ್ಬುದ ರೋಗ, ಹುಳ ಆಡುವುದು, ಏನು ಕೊಳತು ಹೋಗೋದು, ಉರುಳಿಚಿ ಬೀಳೋದು ಅಂತ ಈ ತರ ಸಾಮಾನ್ಯವಾಗಿ ಜನ ಮಾತಾಡ್ತಾರೆ. ಎರಡನೇದಾಗಿ ಕೊಂಬು ಮುರಿದು ಹೋಗೋದು, ಹತ್ತಿ ಮುರಿದು ಹೋಗ್ತದೆ ಸರ್. ಮೂರನೇದಾಗಿ ಹೊರ ಕವಚ ಏನ್ ಹೇಳಿದೀನಿ ನಾನು ಅದು ಕುಚ್ಚಿ ಬೀಳೋದು ಅಥವಾ ಕಿತ್ತು ಬೀಳೋದು, ಒಳಗಡೆ ಮಾಂಸ ಖಂಡ ಮಾತ್ರ ಉಳಿತತೆ. ಅಂದ್ರೆ ಈ ರೀತಿ ಸಮಸ್ಯೆಗಳು ಸಾಮಾನ್ಯವಾಗಿ ಈ ಮೂರು ತರದ ಸಮಸ್ಯೆಗಳು ನಾವು ನೋಡ್ತೀವಿ ಸರ್. ಅಂದ್ರೆ ಒಂದೊಂದಾಗಿ ನಾವು ಚರ್ಚೆ ಮಾಡ್ಕೋತಗೋಣಂತ. ಈ ಮೊದಲಿಗೆ ನೀವು ಹೇಳಿದ್ರಿ ಕೊಂಬಿನ ಕ್ಯಾನ್ಸರ್ ಅಂತ. ಈ ಕೊಂಬಿ ಕ್ಯಾನ್ಸರ್ ಬಂದದ ಅಂತ ಹೇಳ್ಕೊಂಡು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಸಾಮಾನ್ಯವಾಗಿ ನಾವು ಇದನ್ನ ಕೊಂಬಿನ ಕ್ಯಾನ್ಸರ್ ವಯಸ್ಕರ ಆದಂತ ಜಾನುವಾರುಗಳಿಗೆ ಕಾಣ್ತೀವಿ ಒಂದೇದ್. ಎರಡನೇದ್ದು ಬಿಳಿ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ, ಅಂದ್ರೆ ಬಿಳಿ ಬಣ್ಣದ ಜಾನುವಾರುಗಳು. ಮೂರನೇದ್ದು ನಮ್ಮ ದೇಶಿ ದನಗಳಲ್ಲಿ ಮಾತ್ರ ನೋಡ್ತೀವಿ, ಅಂದ್ರೆ ಹೈಬ್ರಿಡ್ ಹೈಬ್ರಿಡ್ ಜರ್ಸಿ ಎಚ್ ಎಫ್ ದೇಶಿ ದನ ಅಲ್ಲ, ಅವುದರಲ್ಲಿ ನೋಡೋದಿಲ್ಲ ಸರ್. ಸರ್ ನೀವು ಹೇಳಿದ್ರೆ ಬಿಳಿ ಬಣ್ಣದ ಇದ್ರೊಳಗೆ ಹೆಚ್ಚಿಗೆ ಅಂತ ಹೇಳಿ, ಈ ಬಣ್ಣಕ್ಕೆ ಕ್ಯಾನ್ಸರ್ ಏನ್ ಸಂಬಂಧ? ಈಗ ಏನಂತಂದ್ರೆ ನಾವು ಹೆಚ್ಚಾಗಿ ವಯಸ್ಕರ ಮತ್ತು ಜಾನುವಾರುಗಳನ್ನ ಬಿಸಿಲಲ್ಲಿ ನಾವು ಮೇಯಿಸ್ಲಿಕ್ಕೆ ಬಿಡ್ತೀವಿ, ಬಿಸಿಲಾಗಿ ಕಟ್ಟಿರ್ತೀವಿ, ಉಳುಮೆಗೆ ಯೂಸ್ ಮಾಡ್ತೀವಿ. ಸೊ ಈ ಬಿಳಿ ಬಣ್ಣದ ಏನಾಗುತ್ತೆ, ನಾವು ಸನ್ಲೈಟ್ ಅಲ್ಲಿ ಜಾಸ್ತಿ ಕೆಲಸ ಮಾಡಿಸೋದ್ರಿಂದ ಸೂರ್ಯನ ಕಿರಣಗಳಿಂದ ಅಲ್ಟ್ರಾ ವೈಲೆಟ್ ರೇಜ್ ಅಂತ ಒಂದಿರುತ್ತೆ, ಸೊ ಅದು ಕ್ಯಾನ್ಸರ್ ಗೆ ಕಾರಣಕ್ಕಂತ ಅಂತ ಪ್ರೂವ್ ಆಗಿದೆ. ಸೊ ಅದು ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ಸೊ ಅದಕ್ಕೆ ಸಾಧ್ಯತೆ ಅದೊಂದು ಕಂಡುಹಿಡಿಯಲಾಗಿದೆ. ಹಾಗಂದ್ರೆ ಈ ಕ್ಯಾನ್ಸರ್ ನ ಪ್ರಾರಂಭಿಕ ಲಕ್ಷಣಗಳು ಏನ? ಯಾಕಂದ್ರೆ ನಾವು ಶುರುವಿಗೆ ಅದನ್ನ ಗುರುತಿಡಿದ್ವಿ ಅಂತಂದ್ರೆ ನಿರ್ವಹಣೆ ಮಾಡೋದು ಸರಳ ಆಗುತ್ತೆ ಸರ್. ಪ್ರಾರಂಭಿಕ ಅಂತ ಲಕ್ಷಣಗಳು ಅಂತಂದ್ರೆ ಈಗಾಗಿ ಹೇಳದಂಗೆ ಹೆಚ್ಚಾನೆಚ್ಚು ಕೆಲಸ ಮಾಡ್ತಕ್ಕಂಥ ಜಾನುವಾರುಗಳಲ್ಲಿ, ಬಿಳಿ ಜಾನುವಾರುಗಳಲ್ಲಿ, ವಯಸ್ಕರ ಆದಂತಹ ಜಾನುವಾರುಗಳಲ್ಲಿ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದರ ಜೊತೆಗೆ ಕೊಂಬು ಯಾವಾಗ್ಲೂ ನಾವು ಬಿಳಿ ಜಾನುವಾರುಗಳಲ್ಲಿ ನಮ್ಮ ದೇಶಿ ದನಗಳಲ್ಲಿ ಮೇಲ್ಮುಖವಾಗಿ ಬೆಳೀತಾ ಇರ್ತವೆ, ಎರಡು ಸಮಾನವಾಗಿ ಮೇಲೆ ಹೋಗ್ತಾ ಇರ್ತವೆ. ಅದು ಯಾವುದೇ ಹಿಂಗೆ ಹಿಂದೆ ಹೋಗ್ಲಿ ಮುಂದೆ ಹೋಗ್ಲಿ ಇರೋದಿಲ್ಲ, ಬಾಜು ಹೋಗಲಿ ಇರೋದಿಲ್ಲ, ಎರಡು ಸಮಾನವಾಗಿ ಎತ್ತರಕ್ಕೆ ಸಮಾನ ಅಂತರದಲ್ಲಿ ಇರ್ತವೆ. ಸೊ ಯಾವ ಕ್ಯಾನ್ಸರ್ ಅಟ್ಯಾಕ್ ಆಗಿರುತ್ತೆ ಆ ಕೊಂಬು ಬುಡದಲ್ಲಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕ್ಯಾನ್ಸರ್ ಲಕ್ಷಣ ಬುಡಕ್ ಶುರು ಆಗ್ಬಿಡುತ್ತೆ, ಸ್ಟಾರ್ಟ್ ಆಗುದೇ ಬುಡದಲ್ಲಿ ಸರ್. ಎಲ್ಲಿ ಅದು ಶರೀರಕ್ಕೆ ಅಟ್ಯಾಚ್ ಆಗಿರುತ್ತದೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅಲ್ಲಿ ಏನ್ ಕಾಣಿಸ್ತದೆ ನಮಗೆ? ಅಲ್ಲಿ ಕಾಣಿಸ್ತದೆ ಅಂತಂದ್ರೆ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗದೆ ಅಲ್ಲಿ ಮೆತ್ತಗ ಆಗ್ತದೆ ಸರ್, ಬಾವು ಬರ್ತದೆ ಮತ್ತೆ ನಿಧಾನವಾಗಿ ಹಂತ ಹಂತವಾಗಿ. ಇದು ಕ್ಯಾನ್ಸರ್ ಅಂತಂದ್ರೆ ಸಡನ್ ಆಗಿ ಬರುವಂತಕ್ಕಂಥದ್ದಲ್ಲ ಸರ್, ಇದು ವಯಸ್ಸು ಹೆಚ್ಚಾದಂಗೆ ರೋಗ ತಡೆಯಕ್ಕೆ ಶಕ್ತಿ ಕಡಿಮೆ ಆದಂಗೆ ಅದು ಜಾಸ್ತಿ ಹಾಕೊಂತ ಹೋಗ್ತದೆ. ಸೊ ಇದು ಕ್ರೋನಿಕ್ ಅಂತೀವಿ ನಾವು, ಯಾವ ತರ ಟಿ ಬಿ ಮನುಷ್ಯನಿಗೆ ಬರುತ್ತೆ ಕ್ರೋನಿಕ್ ಆಗಿ, ಆತರ ಇದು ಕ್ರೋನಿಕ್ ಡಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಒಂದ್ ಕಡೆ ವಾಲುತ್ತೆ, ಕೊಂಬು ಒಂದ್ ಕಡೆ ವಾಲುತ್ತೆ, ಒಂದ್ ಕಡೆ ಅದು ಸ್ಟ್ರೇಟ್ ಇರುತ್ತೆ. ಸೊ ಅದು ನೋಡಿದ ತಕ್ಷಣ ಇದು ವಾಲ್ತಾ ಇದೆ, ಏನೋ ಇಲ್ಲಿ ಸಮಸ್ಯೆ ಇದೆ, ಕೆಳಗಡೆ ಏನೋ ಬಡ್ಡಿಯಲ್ಲಿ ಹಸಿ ಹಿಡಿತಾ ಇದೆ, ದ್ರವ ರೂಪದಲ್ಲಿ ಸೋರ್ತಾ ಇದೆ. ಸೊ ಅದು ಹಿಂಗೆ ನಿರ್ಲಕ್ಷ್ಯ ವಹಿಸಿದ್ರಿ, ತೋರಿಸ್ಲಿಲ್ಲ ಡಾಕ್ಟರ್ಗೆ ಅಥವಾ ಪಶು ವೈದ್ಯರಿಗೆ ತೋರಿಸ್ಲಿಲ್ಲ ಅಂತಂದ್ರೆ ಅದು ಹಂಗೆ ಬೆಳೀತಾ ಬೆಳೀತಾ ದಪ್ಪ ಆಗ್ತಾ ಹೋಗ್ತದೆ. ಕೊಂಬು ದಪ್ಪ ಆಗಿಬಿಡುತ್ತೆ, ಬಡ್ಡಿ ಅಷ್ಟೇ ಸರ್, ಬಡ್ಡಿ ಜಾಗದಾಗ ಏನದು ಬುಡದಲ್ಲಿ ಇರುತ್ತೆ ಅದು ದಪ್ಪ ಹಾಕುತ್ತೆ. ಯಾಕಂತಂದ್ರೆ ಅಲ್ಲಿ ಕ್ಯಾನ್ಸರ್ ಗಡ್ಡೆ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ದುರ್ಮೋಸ ಬೆಳೆಗ್ ಸ್ಟಾರ್ಟ್ ಆಗುತ್ತೆ. ದೊಡ್ಡದಾಗಿ ಆಗಿ ಕ್ಯಾನ್ಸರ್ ಆ ಕೋಡಿನಿಂದ ಅದ್ರ ಮೂಗಿನ ಸೊಳ್ಳೆ ಏನಿರುತ್ತೆ ಆ ಸೈಡ್ ಇಂದ ಅಲ್ಲಿಂದ ದ್ರವ ರೂಪ ಸೋರಕ್ ಸ್ಟಾರ್ಟ್ ಮಾಡುತ್ತೆ. ಕೊಂಬಿಗೆ ಮೂಗಿಗೂ ಡೈರೆಕ್ಟ್ ಕನೆಕ್ಷನ್ ಇರ್ತದೆ ಸರ್. ಸೊ ಅಲ್ಲಿಂದ ಅದು ಸೋರಕ್ ಚಾಲು ಮಾಡಿ ಅದು ದುರ್ಮಾಂಸ ಮತ್ತು ವಾಸನೆ ಎರಡೂ ಬರಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಅದರದ್ದು ಊಟ ಮಾಡೋ ಶಕ್ತಿ ಕಡಿಮೆ ಆಗ್ತದೆ, ಮೂಗಿನಿಂದ ಕೆಳಗೆ ಯಾವಾಗ ಮುಖ ಮಾಡಿ ಮೇವು ತಿಂತದೆ ನೀರು ಕುಡಿತ ಅದರಲ್ಲಿ ಸೋರು ಚಾಲು ಆಗ್ತದೆ, ಕೊಂಬು ವಾಲಕ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಮುಟ್ಟದಾಗೊಮ್ಮೆ ಅಳಕದಾಗೊಮ್ಮೆ ಅಳಗಾಡಕ್ ಶುರು ಮಾಡ್ತದೆ. ಬಹಳ ಹೆಚ್ಚಾದಾಗ ಈ ಕಾಲಿಫ್ಲವರ್ ನೋಡಿರಲ್ಲ ಆ ತರದ ಗ್ರಾನ್ಯೂಲ್ಸ್ ಟೈಪ್ ಸಣ್ಣ ಸಣ್ಣ ಸಣ್ಣ ಗಡ್ಡಿ ಆಗ್ಬಿಡ್ತಾವ ಆ ತರ ಚಿತ್ರ ನೀವು ಕಾಲಿಫ್ಲವರ್ ನೋಡಿದ್ರೆ ಹೆಂಗಿರುತ್ತೆ ಆ ತರ ಅದ್ರದ ಕ್ಯಾನ್ಸರ್ ಗಡ್ಡೆ ಬೆಳೆದು ಸ್ಕಿನ್ ಲಿಂದ ಹೊರಗಡೆ ಬಂದು ಪೂರ್ತಿ ಕಳಚಿ ಬೀಳುವರೆಗೂ ಹೋಗುತ್ತೆ. ಬಹಳ ಆಯ್ತು ಅದು ಹಿಂಗೆ ಹೋಗಿ ಹೋಗಿ ಒಳಗಡೆ ಬ್ರೈನ್ ಮತ್ತೆ ಸೈನಸ್ ಏನ್ ಅಂತೀವಿ ನಾವು, ಸೊ ಅವುಗಳ ಅಟ್ಯಾಕ್ ಆಗಿ

ಸೌಲಭ್ಯದ ಚಿಕಿತ್ಸೆ ಅದನ್ನು ನಾವು ಚಿಕಿತ್ಸೆ ಅಥವಾ ಪದ್ಧತಿ ಇದೆ ಸರ್, ಮಾಡಬಹುದು ಮಾಡಬಹುದು ಸರ್, ಅದರಿಂದ ಏನು ತೊಂದರೆ ಇಲ್ಲ. ಸೊ ಆದ್ರೆ ತಜ್ಞ ಪಶುವೈದ್ಯರಿಂದನೇ ಅದನ್ನು ಮಾಡಿಸಬೇಕಾಗ್ತದೆ. ರೈತ ಬಂದರೆ ಕೇಳಿದ್ರಲ್ಲ ಇದುವರೆಗೆ ಡಾಕ್ಟರ್ ಭಗವಂತಪ್ಪ ಅವರು ಜಾನುವಾರುಗಳಲ್ಲಿ ಕೊಂಬಿಗೆ ಸಂಬಂಧಿಸಿದಂತಹ ತೊಂದರೆಗಳು ಏನೆಲ್ಲ ಆಗ್ತವ ಅದಕ್ಕೆ ನಾವು ಯಾವ ರೀತಿ ಕಾಳಜಿ ವಹಿಸಿದ್ರೆ ಜಾನುವಾರುಗಳಿಗೆ ಆಗುವಂತಹ ಹೆಚ್ಚಿನ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ವಿಷಯವನ್ನ ಡಾಕ್ಟರ್ ಭಗವಂತ ಅಪ್ಪರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವ್ರ ಮೊಬೈಲ್ ನಂಬರ್ ನಾನು ಕೇಳಿಸ್ಕೊಳ್ತೀನಿ. ಸರ್ ನಂಬರ್ ಹೇಳ್ತು ಸರ್. ಹ್ಞೂ ಸರ್, 9449577768. ರೈತ ಬಂದ್ರೆ ನಾ ಇನ್ನೊಂದ್ಸಲ ಅವ್ರ ನಂಬರ್ ರಿಪೀಟ್ ಮಾಡ್ತೀನಿ ನೋಡ್ರಿ, 9449557768. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಈ ಕೊಂಬುಲ್ಗ ಬಗ್ಗೆ ತಿಳ್ಕೊಳ್ಬಹುದು, ಆಮೇಲೆ ಬೇರೆ ಯಾವುದೇ ಒಂದು ದನಕರಣ ಸಂಬಂಧಪಟ್ಟಂತ ಶಸ್ತ್ರಚಿಕಿತ್ಸೆ ಬಗ್ಗೆ ಅದ ಯಾವ ಟೈಮ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಬಹುದು ಅವಶ್ಯಕತೆ ಅದ ಅನ್ನೋದ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತ ಡಾಕ್ಟರ್ ಭಗವಂತಪ್ಪರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಕೊಂಬಿನ ಕಾಳಜಿ ಈ ವಿಷಯವಾಗಿ ಡಾಕ್ಟರ್ ಭಗವಂತಪ್ಪ ಅವರೊಂದಿಗಿನ ಸಂದರ್ಶನದ ಮರು ಪ್ರಸಾರ ಕೇಳಿದ್ರಿ. ನಡೆಸಿಕೊಟ್ಟವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಚಂದ್ರಶ ಯಕಲೂರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಹಗಲು ಇರಳು ಹಾಲು ಕರುವ ಒಂದೇ ಸೌವನು ಲವನೇ ಬಲ್ಲ ಅದರ ಹೈನಾ ಲವನೇ ಬಲ್ಲ ನಮ್ಮನೆ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನೆ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನೆ ಬ್ಯಾರೈತಿ. ಬಣ್ಣದ ಮನೆಯ ಕರೆಸಿದಿ ಜ್ವರ, ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನೆ ಬ್ಯಾರೈತಿ. ಕೊಂಡು ನಡೆ ನಮನಿಗಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿಗಾರೈತಿ ಚಂದ್ರಶೇಖರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳು ಬಿತ್ತರವಾದವು. ಕೃಷಿ ಹಾಡು ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರೋಗ ಎದುರಿಸಿ ಬೆಳೆಯುವ ತಳಿಗಳ ಬಣ ಶುಭದು ವಿದಕ್ಕೊಂದು ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಸಸಿಗಳನ್ನು ಸುಡುವುದು ಹಾಗೂ ಬೀಜ ಉಪಚಾರ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಸಾಮಾನ್ಯ ರೋಗವು ಎಲೆಗಳ ಮೇಲೆ ಕಂದು ಚುಕ್ಕೆ ಕಾಣುವವು. ಬೀಜೋಪಚಾರವಿದಕ್ಕೆ ಮುಖ್ಯ ಅಂಶವು ಮ್ಯಾಂಗೋಜಬ್ ಸಿಂಪರಣೆ ಕೂಡ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಕೃಷಿ ಹಾಡು ಕೇಳಿದ್ರಿ.